ದೊಡ್ಡ ದೊಡ್ಡ ಗಾತ್ರಕ್ಕೆ ಬೆಳೆದಂಥ ಮೀನುಗಳು. ಕೆಲವು ಮೀನುಗಳು ಎಕ್ಸ್ಪೋರ್ಟ್ ಆಗ್ತವೆ, ಕೆಲವು ಅಷ್ಟೊಂದು ಸಂಖ್ಯೆಯಲ್ಲಿ ಉತ್ಪಾದನೆ ಆದಾಗ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಪರ್ಸೀನ್ ದೋಣಿಗಳು ಸುಮಾರು 85-90 ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಇಲ್ಲಿದೆ. ಉಡುಪಿಯಲ್ಲಿ 105 ಹೆಚ್ಚು ಪರ್ಸೀನ್ ದೋಣಿಗಳಿದ್ದಾವೆ. ಒಟ್ಟಾರೆ ಸುಮಾರು 400 ಪರ್ಸೀನ್ ದೋಣಿಗಳು ಈ ಚಾಲ್ತಿಯಲ್ಲಿದ್ದಾವೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಈಗ ನೋಡಿ, ಈ ದೋಣಿಯ ಒಂದು ಕೆಪ್ಯಾಸಿಟಿ ಈಗ ಹೆಚ್ಚಾಗಿದೆ. ಎಲ್ಲರೂ ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಮೀನಿನ ದೋಣಿಗಳ ಗಾತ್ರವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಮೊದಲೆಲ್ಲ 52 ಇರ್ತಕ್ಕಂಥ ಪರ್ಸಿನ್ ದೋಣಿಗಳೇ ನಾವು ನೋಡ್ತಾ ಇದ್ವಿ. ಈಗ ಅವುಗಳನ್ನು ದೊಡ್ಡ ಗಾತ್ರದ ದೋಣಿಗಳನ್ನು ತಯಾರು ಮಾಡಿಕೊಂಡು 70-75 ಅಗಲ, 24 ಇದ್ದದ್ದು 28 ಅಗಲನ್ನು ದೊಡ್ಡದು ಮಾಡಿ ಈಗ ಅದರ ಕೆಪ್ಯಾಸಿಟಿನೂ ಜಾಸ್ತಿ ಆಗಿದೆ. ಈ ವರ್ಷ ಒಂದೊಂದು ದೋಣಿಗೆ 20 30 5-6 ಸಾಮಾನ್ಯ, 2-3 ಬಹಳ ಸಾಮಾನ್ಯ. ಅದು ಹೋದ ಎಲ್ಲ ದೋಣಿಯವರಿಗೂ ಮೀನು ಸಿಗ್ತಾ ಇದೆ ಈ ವರ್ಷ. ಇದೊಂದು ಉತ್ಸವನೇ ಅಂತ ಹೇಳ್ಬೋದು ಮತ್ಸ್ಯ ವಲಯದಲ್ಲಿ, ನಮ್ಮ ಮೀನುಗಾರರ ವಲಯದಲ್ಲಿ, ಸಮುದಾಯದಲ್ಲಿ ಎಲ್ಲರಲ್ಲೂ ಒಂದು ಹೊಸ ಚೈತನ್ಯ ಮೂಡಿ ಬಂತು. ನಾನು ಕೇಳಿದ ಪ್ರಕಾರ ಒಂದು ದೋಣಿಯವರಿಗೆ 80 ಮೀನು ಸಿಕ್ಕಿದೆ. ಹೇಗೆ ಅದನ್ನು ತರೋದು? ಅಷ್ಟೊಂದು ಪ್ರಮಾಣದ ಮೀನು ಹಿಡಿದ ಮೀನನ್ನು ಅವರು ಹತ್ತಿರ ಇದ್ದ ದೋಣಿಯವರನ್ನು ಕರೆದು ಅಲ್ಲೇ ಅವರಿಗೆ ನೀವು ಇಷ್ಟು ತಗೊಂಡು ಬನ್ನಿ ಇಷ್ಟು ಆ ರೀತಿಯಲ್ಲಿ ಹಂಚಿ ಆ ದೋಣಿಯ ತುಂಬ ಮೀನನ್ನು ಹೇರಿಕೊಂಡು ತೀರದ ಕಡೆ ಬರುವಾಗ ನಮ್ಮ ಒಬ್ಬ ಮೀನುಗಾರರು ಹೇಳ್ತಾ ಇದ್ದಾರೆ, ಆ ಎಷ್ಟು ಭಾರವನ್ನು ಹೊತ್ತು ಆ ದೋಣಿ ಬರ್ತಾ ಇತ್ತು ಅಂದರೆ ಆ ದೋಣಿಯ ಮೇಲ್ಭಾಗ ಮತ್ತು ಸಮುದ್ರದ ನೀರಿನ ಮಟ್ಟ ಜಸ್ಟ್ 3 ಅಷ್ಟೇ, 3 ಅಷ್ಟು ಭಾರ ಹೊತ್ತು ಕ್ಷೇಮವಾಗಿ ಯಾವುದೇ ಅಪಾಯ ಇಲ್ಲದೆ ತೊಂದರೆ ಆಗದೆ ಅವರು ಮೀನನ್ನು ತಂದಿದ್ದಾರೆ. ಒಳ್ಳೆಯದು ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಅವರೇ, ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಮೀನು ಸಾಕಣೆ ಕುರಿತು ಡಾಕ್ಟರ್ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ, ಕೃಷಿ ಪೂರಕ ಚಟುವಟಿಕೆಗಳಿಗೆ ಸಹಕಾರ ಬ್ಯಾಂಕ್ಗಳ ಕೊಡುಗೆ ಕುರಿತು ಪ್ರಣವ್ ಸೌಹಾರ್ದ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಜಿಆರ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಜಿಆರ್ ಪ್ರಸಾದ್ ಅವರು. ಜಿಆರ್ ಪ್ರಸಾದ್ ಅವರು ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ, ಇದರ ಅಧ್ಯಕ್ಷರು, ಹಾಗೆಯೇ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಈ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಅಂತ ಅನ್ನುವಂಥದ್ದು, ಈ ಸಹಕಾರಿ ಸಂಘ ನಿಮ್ಮದು ಪ್ರಾರಂಭ ಆದ್ದು ಮತ್ತು ಇದರ ಉದ್ದೇಶಗಳೇನು ಸರ್? ಇದು 2015 ನಾವು ಅಂದರೆ 2014 ಆ್ಯಕ್ಚುಲಿ ಇದರ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನಾವು ಕೆಲವು ಸಮಾನ ಮನಸ್ಕರು ಸೇರಿಕೊಂಡು ಸ್ವಲ್ಪ ಡಿಫರೆಂಟ್ ರೀತಿಯಲ್ಲಿ, ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು, ಪ್ರಾರಂಭಗೊಳಿಸಬೇಕು. ಅದು ಈ ಸ್ವಉದ್ಯೋಗಿಗಳಿಗೆ ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಅಗತ್ಯ ಬಿದ್ದಲ್ಲಿ ಹ್ಯಾಂಡ್ ಹೋಲ್ಡ್ ಮಾಡುವಂಥದ್ದು. ಮತ್ತು ಕೆಲವು ನಮ್ಮದೊಂದು ಆದ್ಯತೆ ವಲಯ ಇದೆ, ಲೈಕ್ ಸೌರ ವಿದ್ಯುತ್, ಸೋಲಾರ್ ಪವರ್ ಅಂತ ಹೇಳ್ತೇವೆ. ಅದು ನಾವು 4S ಅಂತ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೆ. ಒಂದು ಸ್ವಉದ್ಯೋಗ, ಯಾರಾದರೂ ಸ್ವಉದ್ಯೋಗ ಮಾಡೋದಿದ್ರೆ ಅವನಿಗೆ ನಾವು ಆರ್ಥಿಕವಾಗಿ ಸಪೋರ್ಟ್ ಮಾಡುವಂಥದ್ದು. ಎರಡನೇದು ಸೌರ ವಿದ್ಯುತ್. ಈಗ ಸೌರ ವಿದ್ಯುತ್ ಯಾರಾದರೂ ಅವರಿಗೆ ಡೊಮೆಸ್ಟಿಕ್ ಯೂಸಿಗೆ ಹಾಕಬೇಕಂತಿದ್ರೆ ನಾವು ಬಡ್ಡಿರಹಿತ ಸಾಲ ಕೊಡ್ತೇವೆ. ಮೂರನೆಯದು ಸಾವಯವ ಕೃಷಿ, ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಯಾರಾದರೂ ಸಾವಯವ ಕೃಷಿ ಬಗ್ಗೆ ತೊಡಗಿಸ್ಕೊಂಡ್ರೆ ಅವರಿಗೆ ಆರ್ಥಿಕವಾಗಿಯೋ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಮ್ಮ ಸಹಾಯ ಬೇಕಂತ ಅವರಿಗೆ ಸಹಾಯ ಕೊಡುವಂಥದ್ದು. ನಾಲ್ಕನೆಯದು ಸಣ್ಣ ಮತ್ತು ಕಿರುಕೈಗಾರಿಕೆ, ಸಣ್ಣ ಏನಾದರೂ ಯೂನಿಟ್ ಹಾಕಬೇಕಂತ ಹೇಳಿದ್ರೆ ಅವನಿಗೆ ನಾವು ಸಪೋರ್ಟ್ ಮಾಡುವಂಥದ್ದು, ಇನ್ಕ್ಲೂಡಿಂಗ್ ಸೀಡ್ ಕ್ಯಾಪಿಟಲ್ ಕೊಡುವಂಥದ್ದು. ಈ ಮಾರ್ಜಿನ್ ಮನಿ ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ಹಣ ವಿನಿಯೋಗಿಸಲಿಕ್ಕೆ ಏನು ಬೇಕು ಅದು ಸಹ ನಾವು ಕೊಡುವಂಥ ಉದ್ದೇಶದಿಂದ ನಾವು ಇದನ್ನು ಪ್ರಾರಂಭಗೊಳಿಸಿದ್ದು. ಸರಿ, ಈಗ ಇಲ್ಲಿ ಸ್ವಉದ್ಯೋಗ ಅಂತ ಹೇಳಿದ್ರಿ, ಸ್ವಉದ್ಯೋಗ ಅಂದರೆ ಯಾವ್ಯಾವ ಸ್ವಉದ್ಯೋಗಗಳಿಗೆ ನೀವು ಸಹಾಯವನ್ನು ಮಾಡ್ತಾ ಇದ್ದೀರಿ? ಸ್ವಉದ್ಯೋಗ ಅಂತ ಹೇಳಿದ್ರೆ ಈಗ ಒಬ್ಬ ಎಜುಕೇಷನ್ ಆದ ನಂತರ ಆ್ಯಕ್ಚುಲಿ ನಾವೀಗ ಟಾರ್ಗೆಟ್ ಮಾಡೋದು ಈ ಪ್ರೊಫೆಷನಲ್ ಸ್ಟ್ರೀಮ್ ಕೋರ್ಸಿಂದ ಯಾರು ಹೊರಗೆ ಬರ್ತಾರೆ ಅವರಿಗೆ ನಾವು ಟಾರ್ಗೆಟ್ ಮಾಡ್ತಿದ್ವಿ. ಇನ್ಫ್ಯಾಕ್ಟ್ ಮಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಉದ್ಯೋಗ ಮೇಳ ಆಯೋಜಿಸಿದ್ದು ಪ್ರಣವ ಸೌಹಾರ್ದ ಸಹಕಾರ ನಿಯಮಿತ 2015 ಆವಾಗ ಬಹಳಷ್ಟು ಉದ್ಯೋಗ ಮೇಳ ನಡೀತಾ ಇತ್ತು. ನಾವು 2015 ಎರಡು ದಿವಸದ ಸ್ವಉದ್ಯೋಗ ಮೇಳ ಆಯೋಜಿಸಿದ್ದಿದೆ. ಆಗ ನಮಗೆ ಲಯನ್ಸ್ ಕ್ಲಬ್ನವರು ಮತ್ತು ಬೇರೆ 2-3 ಸಂಘಟನೆಗಳು ಕೈ ಜೋಡಿಸಿಕೊಟ್ಟು ಅದಕ್ಕೆ ಸಹಾಯ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್ಸ್. ಅಲ್ಲಿ ನಾವೇನಂದ್ರೆ ಎರಡು ದಿವಸದಲ್ಲಿ ಮಕ್ಕಳಿಗೆ ನಾವು ಒಂದು ಕೆಲವು ಶಾಪ್ಸ್ ಎಲ್ಲ ಅಲ್ಲಿ ಉತ್ಪನ್ನಗಳು ಕೊಟ್ಬಿಟ್ಟು ಅವರದನ್ನು ಸೇಲ್ ಮಾಡಬೇಕು, ಸೇಲ್ ಮಾಡಿ ಅವರಿಗೆ ಬರುವ ಪ್ರಾಫಿಟ್ ಅವರಿಗೆ, ಅದೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್. ಎರಡನೇದು, ಎರಡು ದಿವಸ ಸಹ ನಾವು ಬೇರೆ ಬೇರೆ ವಿಚಾರ ಸಂಕಿರಣ ವ್ಯವಸ್ಥೆ ಮಾಡಿದ್ದೇವೆ. ಅದರೊಟ್ಟಿಗೆ ಯಾರು ಸ್ಕ್ರ್ಯಾಚಿಂದ ಒಬ್ಬ ಸ್ವಉದ್ಯೋಗ ಮಾಡಿ ಅಥವಾ ಸಣ್ಣ ಉದ್ಯಮ ಮಾಡಿ ಯಶಸ್ಸಾದವನ್ನು ಅವರನ್ನು ನಾವಲ್ಲಿ ಬರುವ ಹಾಗೆ ಮಾಡಿದ್ದೇವೆ. ಸೊ ದ್ಯಾಟ್ ಈ ಮಕ್ಕಳಿಗೆ ಏನೆಲ್ಲ ಸ್ವಉದ್ಯೋಗ ಮಾಡಲಿಕ್ಕೆ ಅವಕಾಶಗಳಿದೆ, ಈ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗ್ತದೆ, ಅಥವಾ ಬ್ಯಾಂಕಿಂದ ಏನೆಲ್ಲ ಫೆಸಿಲಿಟಿ ಅಥವಾ ಸಾಲ ಸೌಲಭ್ಯಗಳು ಸಿಗ್ತದೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡುವಂಥದ್ದು, ಅದು ಆ ವ್ಯವಸ್ಥೆ ಮಾಡಿದೆ ನಾವು. ಸೊ ಸ್ವಉದ್ಯೋಗ ಅಂದರೆ ಈ ಥರ ತನ್ನನ್ನು ತಾನೇ ತೊಡಗಿಸಿಕೊಂಡು ತನ್ನ ಏನು ಎಕ್ಸ್ಪರ್ಟೈಸ್ ಇದೆ, ಅವನು ಎಜುಕೇಟೆಡ್ ಆದರೆ ಅವನ ಹತ್ರ ಏನು ಎಜುಕೇಷನ್ ಪ್ರೊಸೆಸ್ ಏನು ಕಲ್ತಿರ್ತಾನೆ ಅದನ್ನಲ್ಲಿ ಯುಟಿಲೈಸ್ ಆಗುವ ಹಾಗೆ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಒನ್ ಆಫ್ ದಿ ಮೂಲ ಉದ್ದೇಶ. ಈಗ ಈ ಸ್ವಉದ್ಯೋಗ ಮಾಡಲಿಕ್ಕೆ ಬರುವಂಥವರು ಸಾಮಾನ್ಯವಾಗಿ ಯಾವ ವಿಭಾಗಗಳಲ್ಲಿ ಬರ್ತಾರೆ? ಈಗ ಸ್ವಉದ್ಯೋಗ ಅಂತ ಹೇಳಿದ್ರೆ ಈಗ ಒಬ್ಬ ಸ್ಟ್ರೀಟ್ ಪೆಡ್ಲರ್ ಇರ್ಬೋದು, ಸ್ಟ್ರೀಟ್ ವೆಂಡರ್ ಇರ್ಬೋದು, ಈ ಸಣ್ಣ ಸಣ್ಣ ಕೈಗಾಡಿ ಇಟ್ಕೊಂಡು ನಾವು ನೋಡಿರ್ಬೋದು ಹಂಗೆ ರೋಡ್ ಸೈಡಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ ಅದು ಇರ್ಬೋದು, ಅಥವಾ ಸಣ್ಣ ಪೆಟ್ಟಿ ಶಾಪ್ ಹಾಕೋನ್ ಇರ್ಬೋದು. ಈಗ ನಮ್ಮದು ಟೋಟಲ್ ಲೋನ್ ಪೋರ್ಟ್ಫೋಲಿಯೋ 13-14% ಸಾಲ ಇಂಥವರಿಗೆ ಹೋಗಿದೆ ನಾವು. ಅವರು ಪ್ರಾಂಪ್ಟಾಗಿ ಪೇಮೆಂಟ್ ಮಾಡ್ತಾರೆ, ಸಣ್ಣ ಕಿರು ವ್ಯವಸ್ಥೆ ಅವರದ್ದು, ಸಣ್ಣ ರೀತಿಯಲ್ಲಿ ಉದ್ದಿಮೆ ಮಾಡುವಂಥದ್ದು ಅಂಥದ್ದು ನಾವು ಮಾಡುವಂಥದ್ದು, ಅವರಿಗೆ ನಾವು ಪ್ರೋತ್ಸಾಹ ಕೊಡುವಂಥದ್ದು. ಎರಡನೇದು, ಈ ಸ್ಟೂಡೆಂಟ್ಸ್ ಎಲ್ಲ ಪ್ರೊಜೆಕ್ಟ್ ವರ್ಕ್ ನಮ್ಮಲ್ಲಿ ಬರ್ತಾರೆ, ಎಮ್ ಬಿ ಎ ಅವರಿಗೆ ಪ್ರೊಜೆಕ್ಟ್ ವರ್ಕ್ ಮಾಡಬೇಕು, ಅವ್ರು ನಮ್ಮಲ್ಲಿ ಬಂದದ್ದಿದೆ, ಅವರಿಗೆ ನಾವು ಎನ್ಕರೇಜ್ ಮಾಡ್ತೇವೆ ಸ್ವಉದ್ಯೋಗಿಗಳಾಗಲಿಕ್ಕೆ. ಅವರಿಗೆ ನಾವು ಸಿ ಡಿ ಕ್ಯಾಪಿಟಲ್ ಬೇಕಾದ್ರೆ ಅದು ನಾವು ಪ್ರೊವೈಡ್ ಮಾಡಿದ್ದಿದೆ, ಅವನ ಐಡಿಯಾಸ್ ಚೆನ್ನಾಗಿದೆ ಅದಕ್ಕೆ ನಾವು ಸಿ ಡಿ ಕ್ಯಾಪಿಟಲ್ ಕೊಟ್ಟದ್ದಿದೆ ನಾವು. ಈ ಥರ ಯಾರಾದರೂ ಸ್ವಉದ್ಯೋಗ ನನಗೆ ಸ್ವಂತ ಉದ್ದಿಮೆ ಮಾಡಬೇಕು, ನನ್ನ ಕಾಲಲ್ಲಿ ನಾನೇ ಮಾಡಿಕೊಳ್ಬೇಕು, ಎಂಪ್ಲಾಯಿ ಆಗ್ಬೋದಲ್ಲ ಎಂಪ್ಲಾಯರ್ ಆಗಬೇಕಂತ ಯಾರು ಕನಸಿಟ್ಕೊಂಡು ಒಂದು ಪರ್ಟಿಕ್ಯುಲರ್ ವಿಷನ್ನಿಂದ ಪರ್ಟಿಕ್ಯುಲರ್ ಪ್ಲ್ಯಾನಿಂದ ಬರ್ತಾನವನಿಗೆ ನಾವು ಸಹಾಯ ಹಸ್ತ ಕೊಟ್ಟದ್ದಿದ್ದು ಇನ್ನೂ ಕೊಡ್ತೇವೆ ನಾವು. ಈಗ ಸಾಮಾನ್ಯವಾಗಿ ಹೊಸದಾಗಿ ಬಂದಂತಹ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಸ್ವಉದ್ಯೋಗಕ್ಕೆ ಬರುವಾಗ ಅವರಿಗೆ ಒಂದು ಮಾಹಿತಿಗಳಿರುವುದಿಲ್ಲ, ಈ ಮಾಹಿತಿಗಳನ್ನು ನೀವು ಕೊಡುವಂತಹ ವ್ಯವಸ್ಥೆ ಮಾಡ್ತೀರಾ ಹೇಗೆ? ಅಂದರೆ ನಾನು ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಇರ್ತದೆ ಹೊರತು ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವುದರಲ್ಲಿ ಹೋದರೆ ಅವನಿಗೆ ಲಾಭ, ಈ ಥರದ್ದು ಅವರಿಗೆ ಇರುವುದಿಲ್ಲ, ಅಂಥದ್ದನ್ನು ನೀವು ವ್ಯವಸ್ಥೆ ಮಾಡ್ತೀರಾ ಹೇಗೆ? ಹೌದು, ನಮ್ಮಲ್ಲಿ ಆ್ಯಕ್ಚುಲಿ ಏನಂತೀವಿ, ನಮ್ಮಲ್ಲಿ ಒಂದು ಟೀಮ್ ಇದೆ, ಆ ಟೀಮಿನಲ್ಲಿ ಬ್ಯಾಂಕಿನ ಅಧಿಕಾರಿಗಳಿರ್ತಾರೆ, ಇಲಾಖೆ ಅಧಿಕಾರಿಗಳಿದ್ದಾರೆ, ಮತ್ತು ಒಬ್ಬರು ಚಾರ್ಟೆಡ್ ಅಕೌಂಟ್ ಇದ್ದಾರೆ. ಈಗ ಕಳೆದ ನಾವು 6-7 ವರ್ಷ ನೋಡ್ತಾ ಇದ್ದೇವೆ, ಈ ಸರ್ಕಾರ ಕಡೆಯಿಂದ ಬಹಳಷ್ಟು ಸ್ಕೀಮ್ಸ್ ರೋಲ್ ಔಟ್ ಆಗಿದೆ ಆತ್ಮನಿರ್ಭರದಿಂದ. ಅದು ಇತ್ತೀಚೆಗೆ ಸಡದ್ರ ಮುಂಚೆ ಸ್ಟಾರ್ಟ್ಅಪ್ ಇಂಡಿಯಾ, ಮತ್ತು ಮುದ್ರಾ, ಸ್ಟ್ಯಾಂಡಪ್ ಇಂಡಿಯಾ, ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಆತ್ಮನಿರ್ಭರ, ಎಲ್ಲದರಲ್ಲೂ ಒಂದೇ, ಅವನು ಸ್ವಉದ್ಯೋಗಿ ತಾನು ಸ್ವಂತ ಇದರಲ್ಲಿ ನಿಲ್ಬೇಕಂತೇಳಿ. ಸೊ ಅವರಿಗೆ ಫಸ್ಟ್ ಅದರ ಬಗ್ಗೆ ಏನೆಲ್ಲ ಸ್ಕೀಮ್ಸ್ ಅವೈಲೇಬಲ್ ಇದೆ, ಯಾವುದೆಲ್ಲ ಫೀಲ್ಡ್ಗೆ ಅವನು ಸ್ವಉದ್ಯೋಗ ಮಾಡಲಿಕ್ಕೆ ಹೋಗ್ಬೋದು ಅದರ ಫುಲ್ ಚಿತ್ರಣ ಕೊಡುವಂಥದ್ದು. ಅದಾದ ನಂತರ ಅವನಿಗೆ ಆರ್ಥಿಕವಾಗಿ ಅವನು ಸಬಲನಾಗಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಬ್ಯಾಂಕ್ನವ್ರನ್ನ ಅಧಿಕಾರಿ ಕೂತ್ಕೊಳಿಸಿ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಮೂರನೇದು ಇಲಾಖೆಯಿಂದ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಇದೆ, ಇಲಾಖೆಗಳಿಂದ ಅದು ಟ್ರೈನಿಂಗ್ ಕೊಡ್ತಾರೆ. ಒಂದು ಪರ್ಟಿಕ್ಯುಲರ್ ಅವನು ಒಂದು ಇದನ್ನು ಉದ್ದಿಮೆ ಬೇಕಂತ ಸಿಲೆಕ್ಟ್ ಮಾಡಿದರೆ ಇಲಾಖೆಗಳಿಂದ ಏನು ಸಹಾಯ ಸಿಗ್ತದೆ, ಟ್ರೈನಿಂಗ್ ಇರ್ಬೋದು ಅಥವಾ ಬ್ಯಾಂಕಿಗೆ ರೆಕಮೆಂಡ್ ಮಾಡಿ ಅಂದರೆ ಅವ್ರದ್ದು ಇಲಾಖೆಗಿಂದ ಅವ್ರದ್ದು ಅದು ನಾಲೆಜ್ ಕೊಟ್ಟ ನಂತರ ಬ್ಯಾಂಕಿಗೆ ರೆಕಮೆಂಡ್ ಮಾಡುವಂಥದ್ದು, ಇದರ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಕೊನೆಗೆ ಅದು ಎಲ್ಲೇ ತನಕ ಹೋಗ್ತದೆ ಅಂತೇಳಿದ್ರೆ ಒಬ್ಬರು ಅವನು ಬ್ಯಾಂಕಿಗೆ ಸಾಲ ಸೌಲಭ್ಯ ತೊಗೊಳ್ಬೇಕಾದ್ರೆ ಅವನು ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಎಲ್ಲ ಕೊಡಬೇಕಾಗ್ತದೆ, ಅದು ಚಾರ್ಟೆಡ್ ಅಕೌಂಟೆಂಟ್ ಹೆಲ್ಪ್ ಬೇಕಾಗ್ತದೆ ಅವನಿಗೆ ಆ ಪ್ರೊಜೆಕ್ಟ್ ರಿಪೋರ್ಟ್ ಮಾಡುವಲ್ಲಿ, ಅದನ್ನೊಂದು ಒಂದು ವೃತ್ತಿಪರತೆಯಿಂದ ಮಾಡಬೇಕಾಗ್ತದೆ. ಆ ಚಾರ್ಟೆಡ್ ಅಕೌಂಟವರು ಸಹ ನಮ್ಮ ಟೀಮಲ್ಲಿದ್ದಾರೆ. ಸೊ ಹುಡುಗ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೈನಿಂಗನ್ನು ಡಿಪಾರ್ಟ್ಮೆಂಟಿನ ಸರ್ಕಾರಿ ಇಲಾಖೆಯನ್ನು ತಗೊಂಡು ನಂತರ ಬ್ಯಾಂಕಿಗೆ ಹೋಗಿ ಆರ್ಥಿಕ ವ್ಯವಸ್ಥೆ ಪಡ್ಕೊಳ್ಳುವಷ್ಟು ಸಹ ನಾವು ಹೆಲ್ಪ್ ಮಾಡ್ತೇವೆ. ಸರಿ, ಈಗ ಈ ರೀತಿ ಪಡ್ಕೊಂಡಂಥವರು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಿದ್ದಿದೆಯಾ ಹೇಗೆ? ಹಾ, ನಮ್ಮಲ್ಲಿ ಕೆಲವಷ್ಟು ಜನ ಮಾಡಿದ್ದಾರೆ, ನಮ್ಮಲ್ಲಿ ಕೆಲವಷ್ಟು ಜನ ಸ್ವಂತ ಉದ್ದಿಮೆ ನಮ್ಮ ಗೈಡೆನ್ಸ್ ತಗೊಂಡು ಸ್ವಂತ ಉದ್ದಿಮೆ ಮಾಡಿದ್ದಿದೆ. ಕೆಲವರಿಗೆ ಒಂದು ಯಾವುದೋ ಒಂದು ಮಾಡಿದಲ್ಲಿ ಇಮಿಡಿಯೇಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಅದಕ್ಕೆ ಇನ್ನೊಂದು ಪ್ರೊಡಕ್ಟಿವ್ ಶಿಫ್ಟ್ ಆದದ್ದು ಇದೆ. ಅಂತೂ ನಾವು ಅವರಿಗೆ ಎಲ್ಲೆಲ್ಲಿ ನಮ್ಮ ಗೈಡ್ಲೈನ್ಸ್ ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಅವಶ್ಯಕತೆ ಇದೆ, ನಮ್ಮ ಸಹಭಾಗಿತ್ವದಲ್ಲಿ ಯಾರಲ್ಲಿದ್ದಾರೆ ಅವರ ಹೆಲ್ಪಿಂದ ನಾವು ಅವರಿಗೆ ಮಾಡ್ತಾ ಇದ್ದೇವೆ, ಹೆಲ್ಪ್ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನೀವು ಈಗ ಈ ಸೋಲಾರ್ ಅನ್ನುವಂಥ ಒಂದು ಇದಕ್ಕೆ ಕೂಡ ಹೆಚ್ಚು ಒತ್ತು ಕೊಡ್ತೀರಿ ಅಂತ ಹೇಳಿದ್ರಿ. ಸೋಲಾರಲ್ಲಿ ಏನೇನು ಸೋಲಾರ್ ಐಟಮ್ಗಳನ್ನು ಸಾಮಾನ್ಯವಾಗಿ ನಾವು ಉಪಯೋಗಿಸಿ ನಮ್ಮ ಇಲೆಕ್ಟ್ರಿಸಿಟಿಯನ್ನು ಕಮ್ಮಿ ಮಾಡ್ಕೋಬಹುದು? ಅದೇ, ಈಗ ಒಬ್ಬ ಅವನಿಗೆ ಬೇಕಾದ ಲೈಟಿಂಗ್ ಫೆಸಿಲಿಟಿ, ಆ್ಯಕ್ಚುಲಿ ಈಗ ಬಹಳ ಪ್ರಸಿದ್ಧಿಯಾಗಿರೋದು, ಬಹಳ ಪ್ರಚಲಿತದಲ್ಲಿರೋದು ಸೋಲಾರ್ ವಾಟರ್ ಹೀಟರ್. ಅದು ಮೇಲೆ ಸೋಲಾರ್ ಪೆನಲ್ ಹಾಕಿ ಅವನಿಗೆ ಸ್ನಾನಕ್ಕೆ ಬೇಕಾದ ನೀರನ್ನು ಬಿಸಿ ಮಾಡಿಕೊಡುವ ವ್ಯವಸ್ಥೆ ಇದೆ. ಅನಂತರ ಈಗ ಸೋಲಾರ್ ಲೈಟಿಂಗ್ಸ್ ಬಂದಿದೆ. ಅನಂತರ ಇನ್ನು ಹೈಯರ್ ವರ್ಷನ್ ಹೋಗಬೇಕಾದ್ರೆ ಸೋಲಾರ್ ಪವರನ್ನು ಅವನು ಇದನ್ನು ಮಾಡಿಬಿಟ್ಟು ಅದನ್ನು ಇದಕ್ಕೆ ಗ್ರಿಡ್ಡಿಗೆ ನಮ್ಮ ಮೆಸ್ಕಾಮಿಗೆ ಅಥವಾ ಯಾವುದೇ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಗೆ ಎಕ್ಸೆಸ್ ಪವರ್ ಅನ್ನು ರಿಟರ್ನ್ ಕೊಡಲಿಕ್ಕೆ ಆ ಸವಲತ್ತು ಸಹ ಇದೆ. ಸದ್ಯಕ್ಕೆ ನಾವು ಅವನಿಗೆ ಡೊಮೆಸ್ಟಿಕ್ ಅವನ ಸ್ವಂತ ಯೂಸಿಗೆ ಬೇಕಾಗ ಸ್ವಂತ ಪ್ರಯೋಜನಕ್ಕೆ ಬೇಕಾಗುವಂಥ ಸೋಲಾರ್ ವಾಟರ್ ಹೀಟರ್ ಇರ್ಬೋದು, ಸೋಲಾರ್ ಪ್ಯಾನೆಲ್ ಹಾಕಿ, ಅಥವಾ ಲೈಟಿಂಗ್ ಸಿಸ್ಟಮ್ ಇರ್ಬೋದು, ಸಣ್ಣ 1.5 ಲಕ್ಷದಷ್ಟು ಬಜೆಟಲ್ಲಿ ಸಾಧಾರಣ ಅದು ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದು ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ, ಅವನಿಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದೇವೆ ಅದನ್ನು. ಮತ್ತೆ ಸಣ್ಣ ಉದ್ದಿಮೆಗಳಿಗೂ ಕೂಡ ಸಹಾಯ, ಸಣ್ಣ ಉದ್ದಿಮೆಗಳಲ್ಲಿ ಯಾವುದೆಲ್ಲ ಉದ್ದಿಮೆಗಳು ಬರ್ತವೆ? ಸಣ್ಣದಂದ್ರೆ ಬಹಳ ಸಣ್ಣ ಮಟ್ಟದ ಮೈಕ್ರೋ ಅಂತ ಹೇಳ್ಬೋದು, ಮೈಕ್ರೋ ಇಂಡಸ್ಟ್ರೀಸ್, ಮೇ ಬಿ ಲೆಸ್ ದನ್ ಫೈವ್ ಲ್ಯಾಕ್ ಅಲ್ಲಿ ಯಾರಾದ್ರೂ ಒಬ್ಬ ಸಣ್ಣ ಉದ್ಯಮ ಮಾಡಬೇಕು, ಸೇ ಒಂದು 1 ಲ್ಯಾಕ್ 2 ಲ್ಯಾಕ್ ಸಣ್ಣ ಉದ್ಯಮ. ಮುಖ್ಯವಾಗಿ ಇಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಶಾಖೆ ಇದೆ, ಅಲ್ಲಿ ನಮ್ಮಲ್ಲಿ ಬರ್ತಾರೆ ಈ ಫಿಶ್ ಅಲ್ಲಿ ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧಿತ ಪ್ರಾಡಕ್ಟ್ ಅನ್ನು ಫಿಶ್ ಇಂದ ಮಾಡ್ಲಿಕ್ಕೆ ಆಗ್ತಾರೆ, ಅದನ್ನು ಮಾಡುವರೆ ನಾವು ಸಪೋರ್ಟ್ ಮಾಡಿದ್ದೇವೆ. ಆ ಫಿಶ್ ಅನ್ನು ತಗೊಂಡು ಪಿಕಲ್ ಮಾಡ್ತಾರೆ, ಅದಕ್ಕೆ ಮತ್ತೆ ಕೆಲವೆಲ್ಲ ಮೌಲ್ಯವರ್ಧಿತ ಪ್ರಾಡಕ್ಟ್ ಅನ್ನು ಮಾಡ್ತಾರೆ. ಹಾಗೆ ಈ ಸಣ್ಣ ಸಣ್ಣ ಯೂನಿಟ್ಸ್ ಪೆಡ್ಲರ್ಸ್ ಇರಲಿ, ಅಂತೂ ಸಣ್ಣ ಯೂನಿಟ್ ಮಾಡುವವರಿಗೆ ನಾವು ಅವರಿಗೆ ಎಕ್ಸ್ಪರ್ಟೈಸ್ ಅನ್ನು ಕೊಟ್ಟು ಬಿಟ್ಟು ಅವರಿಗೆ ನಾವು ಸಪೋರ್ಟ್ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದೆ, ನಾಲೆಜ್ ಅನ್ನು ಶೇರ್ ಮಾಡಿದ್ದೆ, ಮತ್ತೆ ಗೌರ್ಮೆಂಟ್ ಆಫೀಸರ್ಗೆ ಲೈಸನ್ಸ್ ಮಾಡಿಕೊಟ್ಟದ್ದು ಸಹ ಇದೆ. ಸರಿ, ಮತ್ತೊಂದು ಸಹ ಅಂತ ಹೇಳಿದ್ರೆ ಸಾವಯವ ಕೃಷಿಯ ಬಗ್ಗೆ ಒತ್ತು ಕೊಡ್ತೀರಿ ಹೇಳಿದ್ರಿ, ಈ ಸಾವಯವ ಕೃಷಿಗೆ ಏನು ನೀವು ಒತ್ತು ಕೊಡ್ಲಿಕ್ಕೆ ಕಾರಣಗಳು? ಅದೇ ನಮ್ಮದು ಒನ್ ಆಫ್ ದಿ ಆದ್ಯತೆ ವಲಯ, ನಮ್ಮದು 4 ಆದ್ಯತೆ ವಲಯ ಇದೆ, 4S ಅಂತ ಹೇಳಿದೆ ಅದನ್ನು. 1 ಸಾವಯವ, 2 ಸ್ವಉದ್ಯೋಗ, 3 ಸೌರವಿದ್ಯುತ್, 4 ಸಣ್ಣ ಮತ್ತು ಕಿರು ಕೈಗಾರಿಕೆ. ಈ ಸಾವಯವ ಸಹ ನಮ್ಮದೊಂದು ಆದ್ಯತೆ ವಲಯ. ಯಾರಾದರೂ ಸಾವಯವ ಕೃಷಿಯಲ್ಲಿ ತೊಡಗಿದ್ದಾನೆ ಅಂತ ಹೇಳಿದರೆ ಅವನಿಗೆ ನಾವು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೋದು, ಅವನ ಹತ್ರ ಸಾಕಷ್ಟು ಅದಕ್ಕೆ ಆರ್ಥಿಕವಾಗಿ ಸಹ ನಾನು ಏನಾದರೂ ಇಂಥದ್ದು ಖರ್ಚು ಮಾಡಬೇಕಾಗಿದೆ, ಈ ಥರ ಫೆಸಿಲಿಟಿ ಹಾಕಬೇಕಾಗಿದೆ, ನಮ್ಮನ್ನು ಅಪ್ರೋಚ್ ಆದ್ದು ನಾವು ಅವನಿಗೆ ಸಹಾಯ ಮಾಡಿದ್ದೆ. ಎರಡನೇದಾವುದನ್ನು ನಾವು ಸಾವಯವ ಕೃಷಿಯನ್ನು ನಾವು ಜಾಸ್ತಿ ಪಸರಿಸೋ ದೃಷ್ಟಿಯಲ್ಲಿ ಇಲ್ಲೊಂದು ಸಂಘಟನೆ ಇದೆ ಮಂಗಳೂರಲ್ಲಿ, ಸಾವಯವ ಕೃಷಿಕ ಗ್ರಾಹಕ ಬಳಗ ಅಂತ, ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಕೆಲವು ಕಾರ್ಯಕ್ರಮ ನಾವು ನಮ್ಮ ಪ್ರಾಯೋಜಿಕತೆಯಲ್ಲಿ ಕೆಲವು ಕಾರ್ಯಕ್ರಮ ನಾವು ಕೈಗೊಂಡದ್ದಿದೆ. ವಿಷಪೂರಿತ ಆಹಾರಕ್ಕೆ ಕೆಲವು ವಿಚಾರ ಸಂಕಿರಣ ಬಹಳಷ್ಟು ಮಾಡಿದ್ದಾರೆ, ಅದಕ್ಕೆ ನಾವು ಕೈ ಜೋಡಿಸಿದ್ದಿದೆ ಪ್ರಾಯೋಜಕತ್ವ ರೀತಿಯಲ್ಲಿ. ಇನ್ನು ಸಾವಯವ ಬಳಗದಲ್ಲಿ ನಾನೇ ಒಬ್ಬ ಪದಾಧಿಕಾರಿಗೆ ತೊಡಗಿಸಿಕೊಂಡಿದ್ದೇನೆ, ಯಾಕಂದ್ರೆ ನಮ್ಮದು ಆದ್ಯತೆ ಒಲೆ ಅದಾದ ಕಾರಣ. ಇನ್ನು ಅವರಿಗೆ ಸಾವಯವ ಕೃಷಿಕರಿಗೆ ಮಾರ್ಕೆಟ್ ಪ್ರೊವೈಡ್ ಮಾಡುವಂಥದ್ದು, ಮತ್ತು ಗೌರ್ಮೆಂಟಿಂದ ಸಿಗುವ ಸವಲತ್ತು ಬಳಗೆ ಮಾಹಿತಿ ಕೊಡುವಂಥದ್ದು, ಈ ಥರ ವ್ಯವಸ್ಥೆ ಎಲ್ಲ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈಗ ಸಾವಯವ ಕೃಷಿ ಬಳಗದ ಒಬ್ಬರು ಅಧ್ಯಕ್ಷರಾಗಿದ್ದೀರಿ, ನೀವು ಇದರಿಂದ ಕೆಲವು ವರ್ಷಗಳಿಂದ ತಾವು ಇದರಲ್ಲಿ ಇದ್ದೀರಿ. ಮುಖ್ಯವಾಗಿ ಈ ಪೇಟೆಗಳಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ಈ ಸಾವಯವ ಕೃಷಿಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಇದ್ದರೂ ಕೂಡ ಅವರಿಗೆ ಬಳಸುವಂಥ ವಸ್ತುಗಳನ್ನು ಬಳಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ದೊಡ್ಡ ದೊಡ್ಡ ಮಾಲ್ಗಳು ಇಂಥದ್ದೆಲ್ಲ ಇರುವುದರಿಂದಾಗಿ ಅವರು ಅಲ್ಲಿದ್ದದ್ದನ್ನೇ ಕೊಂಡುಕೊಳ್ತಾರೆ. ಈ ಸಾವಯವ ಕೃಷಿಯನ್ನು ಅಥವಾ ಸಾವಯವ ಪದಾರ್ಥಗಳನ್ನು ಬಳಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಲ್ಲಿ ಅವರಿಗೆ ಪ್ರೇರಣೆಯನ್ನು ಕೊಡ್ತೀರಿ ಬಳಗದ ಮೂಲಕ? ಈಗ ಸಾವಯವ ಕೃಷಿಕನಿಗೆ ಅವನ ಉತ್ಪನ್ನ ಮಾರಾಟ ಮಾಡಲಿಕ್ಕೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡೋದಿದೆ, ಸಾವಯವ ಕೃಷಿಕ ಗ್ರಾಹಕ ಬಳಗ. ಅದು ಅಲ್ಲಿ ಹೆಚ್ಚಾಗಿ ಅಲ್ಲಿ PM Rao ರೋಡಲ್ಲಿ ಅದು ಅಲ್ಲಿ ಸಂತೆ ನಡೀತದೆ, ವಾರದ ಸಂತೆ ಅಂತ ಹೇಳಿ. ಸಾವಯವ ಕೃಷಿಕ ಅವನ ಉತ್ಪನ್ನಗಳನ್ನು ತಂದು ಅಲ್ಲಿ ಇಡ್ತಾನೆ, ಸಾವಯವ ಬಳಗದ ಗ್ರಾಹಕರು ಬಂದು ಅದನ್ನು ಖರೀದಿ ಮಾಡಿ ತಗೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಅದು ಎಷ್ಟು ಪಾಪ್ಯುಲರ್ ಅಂತ ಹೇಳಿದೆ, ಸಾಧಾರಣ 7 ಗಂಟೆಗೆ ಬಂದದ್ದು 9:10 ಖಾಲಿ ಆಗಿತ್ತು. ಅಂದ್ರೆ ಅಷ್ಟು ಅದರ ಬಗ್ಗೆ ಜನಗಳಿಗೆ ಅಷ್ಟು ಆಸಕ್ತಿ ಇದೆ, ಅಷ್ಟು ಅದಕ್ಕೆ ಡಿಮಾಂಡ್ ಇದೆ ಇವಾಗ. ಅಂತ ಹೇಳಿದ್ರೆ ಸಂತೆಯನ್ನು ನೀವು ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ, 7 ಗಂಟೆ ಸ್ಟಾರ್ಟ್ ಆಗ್ತಾರದು, ಸಾವಿರ ಕೃಷಿಕರು ಬಂದಲ್ಲಿ 7 ಗಂಟೆ ತಲುಪ್ತಾರೆ. ಬಹುಶಃ ಜಿಲ್ಲೆಯಾದ್ಯಂತ ಬೆಳ್ತಂಗಡಿಯಿಂದ ಬರುವವರಿದ್ದಾರೆ, ಉಪ್ಪಿನಂಗಡಿಯಿಂದ ಬರುವವರಿದ್ದಾರೆ, ಆ ಕಡೆ ಮೂಡುಬಿದ್ರಿ ಕಾರ್ಕಳದ ಮತ್ತೆ ಶಂಕರಪುರ ಈ ಕಡೆಯಿಂದ ಬರುವ ಕೃಷಿಕರಿದ್ದಾರೆ. 7 ಗಂಟೆಗೆ ರೀಚ್ ಆಗ್ತಾರೆ ಅವರು ವೆಹಿಕಲ್ ತಂದಲ್ಲಿ ಅಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. 9:30 ಆಗುವಾಗ ಅಲ್ಲಿ ಅವರ ಬಂದ ಉತ್ಪನ್ನಗಳ ಖಾಲಿ ಆಗಿರ್ತವೆ. ಇದು ನಮಗೆ ಅರಿವಾಗ್ತದೆ ಜನಗಳಿಗೆ ಅದರ ಬಗ್ಗೆ ಎಷ್ಟು ಕಾಳಜಿ ಇದೆ, ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಅದನ್ನು ಖರೀದಿ ಮಾಡಲಿಕ್ಕೆ ಆಸಕ್ತಿ ವಹಿಸ್ತಾರೆ ಅಂತೇಳಿ. ಈಗ ಉತ್ಪನ್ನಗಳು ಅಂತ ಹೇಳಿದ್ರೆ ಏನೇನು ಉತ್ಪನ್ನಗಳು ಬರ್ತವೆ ಅಲ್ಲಿ? ಅಲ್ಲಿ ತರಕಾರಿಗಳು, ಹಣ್ಣುಗಳು, ಬೆಳಗ್ಗೆನಲ್ಲಿರೋ ತರಕಾರಿಗಳು, ಹಣ್ಣುಗಳು, ಮತ್ತು ಬಹಳ ಕಡಿಮೆ ಇದರಲ್ಲಿ ಗ್ರಾಸರೀಸ್ ಬರ್ತದೆ. ಗ್ರಾಸರೀಸ್ ಲೈಕ್ ಅಕ್ಕಿ ಬರ್ತದೆ, ಬೆಲ್ಲ ಬರ್ತದೆ, ಮತ್ತು ಈ ಬಿಸ್ಕೆಟ್ಸ್ಗಳು, ರಾಗಿ ಇಂಥದ್ದೆಲ್ಲ ಮಾಡಿದ ಬಿಸ್ಕೆಟ್ಸ್ ಇಂಥದ್ದು ಕೆಲವೆಲ್ಲ ಸಣ್ಣ ಪ್ರಮಾಣದಲ್ಲಿ ಅದು ಇರ್ತವೆ. ಅಲ್ಲಿ ಹೆಚ್ಚಾಗಿ ವಿಕ್ರಯಗೊಳ್ಳುವಂಥದ್ದು ತರಕಾರಿ ಮತ್ತು ಹಣ್ಣು. ಅದರಲ್ಲಿ ಸಾವಯವ ಉತ್ಪನ್ನಗಳು ಅಂತ ಹೇಳಿದರೆ ಅದರ ಅದು ಪ್ರಾಡಕ್ಟ್ಸ್ ಹೆಚ್ಚು ನೀವು ಅಲ್ಲಿ ಸೇಲ್ ಮಾಡುವುದಿಲ್ಲ, ಈಗ ಗೃಹೋಪಯೋಗಿ ಉತ್ಪನ್ನಗಳು. ಅದಕ್ಕೆಂದರೆ ಅದರ ಲಭ್ಯ ಬೇರೆ ಕಡೆ ಸಹ ಇರುವ ಕಾರಣ, ಮುಖ್ಯವಾಗಿ ಸಾವಯವ ನಮ್ಮ ಇಲ್ಲಿಯ ಜನಗಳಿಗೆ ಏನು ಬೇಕಂದರೆ ತರಕಾರಿ, ಫ್ರೆಶ್ ತರಕಾರಿ, ಹಳ್ಳಿ ಕಡೆಯಿಂದ ಸಾವಯವ ರೀತಿಯಲ್ಲಿ ಬೆಳೆದ ತರಕಾರಿ ಅಥವಾ ನೈಸರ್ಗಿಕ ವಿಧಾನದಲ್ಲಿ ಬೆಳೆದ ತರಕಾರಿಗೆ ಬಹಳಷ್ಟು ಕಾಯಸಿದೆ. ಸೊ ಬಂದ ಜನಗಳು ಫಸ್ಟಿಗೆ ಅದನ್ನು ಆಯ್ಕೆ ಮಾಡಿಕೊಳ್ತಾರೆ, ಆ ವಾರದ ಬೇಕಾದ ತರಕಾರಿ 1 ವಾರಕ್ಕೆ ಅವರು ತಗೊಂಡೋಗಿ ಅಲ್ಲಿ ಅವರ ಫ್ರಿಜ್ಜರನ್ನು ಇಟ್ಕೊಳ್ತಾರೆ. ಅದೇ ಥರ ಹಣ್ಣುಗಳು, ತೆಂಗಿನಕಾಯಿ ಸಮೇತ ಇದನ್ನು ತಗೊಂಡೋಗಿ ಇಟ್ಕೊಳ್ಳೋದಿದೆ. ಮತ್ತು ಬೇರೆ ಈ ಉತ್ಪನ್ನಗಳೆಲ್ಲ ಬಿಸ್ಕೆಟ್ ಆಗಲಿ ಅಥವಾ ಸಾವಯವ ರೀತಿಯ ಪ್ರಾಡಕ್ಟ್ಗಳೆಲ್ಲ ಬೇರೆ ಮಾಲುಗಳಲ್ಲಿ ಸಿಕ್ಕುವ ಇದ ಕಾರಣ ನಾವು ಅದಕ್ಕೆ ಬಹಳಷ್ಟು ಇದು ಒತ್ತು ಕೊಟ್ಟು ಮಾಡ್ತಾ ಇಲ್ಲ, ಬಟ್ ಬರ್ತಾ ಇದೆ, ಅದು ಸಹ ಬರ್ತಾ ಉಂಟು. ಈಗ ನೀವು ಈ ಥರದ ಒಂದು ಸಂತೆಯ ಬಗ್ಗೆ ಹೇಳಿದ್ದೆ, ಸಂತೆಯನ್ನು ನೀವು ಮಾಡಿ ಬೆಳಗಿಂದ ಸಂಜೆ ಒಳಗೆ ಇದು ಮಾರಾಟ ಬೆಳಗಿಂದ ಒಂದು ಒಂದೂವರೆ ಎರಡು ಗಂಟೆ ಅವಧಿಯಲ್ಲಿ ಅದು ಖಾಲಿಯಾಗಿರ್ತದೆ. ನಾವು ಸಂಜೆ ಒಳಗೆ ಮಾಡಲಿಕ್ಕೆ ಅಂದರೆ ಅಷ್ಟು ಅಂದರೆ ಉಳಿಯುವುದಿಲ್ಲ, ಅಷ್ಟು ಜನಗಳು ಬಂದಲ್ಲಿ ದುಂಬಾಲು ಬಿದ್ದು ತಗೊಡುವಂತ ನಾವು ಕಣ್ಣಾರೆ ನೋಡಿದ್ದಿದೆ. ಇದಕ್ಕೆ ಗ್ರಾಹಕರದ್ದು ಸಾಕಷ್ಟು ಸಪೋರ್ಟ್ ಇದೆ, ಖಂಡಿತ ಇದೆ. ಇದನ್ನ ಮುಂದುವರಿಸಿ ಬೇರೆ ಬೇರೆ ಕಡೆಯಲ್ಲಿ ಮಾಡುವಂತಹ ಒಂದು ಯೋಜನೆಯನ್ನು ಮಾಡಿದ್ದೀರಾ ಹೇಗೆ? ಆಕ್ಚುಲಿ ಅದು ಈಗ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಜನಗಳಿಗೆ ಇಲ್ಲೇ ಅಂತ ಒಂದು ಐಡೆಂಟಿಫೈ ಆಗಿದೆ. ಹಾಗೆ ಮಂಗಳೂರಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಪ್ರಥಮ ಬಾರಿಗೆ ಮಂಗಳೂರಲ್ಲಿ ಈ ತರ ವ್ಯವಸ್ಥೆ ಅದು ಈ ಬಳಗದಿಂದ, ಒಂದು 8 ವರ್ಷದ ಹಿಂದೆ ಈ ಬಳಗವೇ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಕ ಗ್ರಾಹಕರನ್ನ ಒಂದೇ ವೇದಿಕೆ ತಂದದ್ದು ಈ ಬಳಗ. ತದನಂತರ ಕಳೆದ 3 ವರ್ಷದಿಂದ ಬಹಳಷ್ಟು ಕಡೆಗೆ ಸಾವಯವ ಉತ್ಪನ್ನಗಳು, ಅದು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಅವೈಲೇಬಲ್ ಇದೆ. ಈಗ ಮಂಗಳೂರಲ್ಲಿ ಅವೈಲೇಬಲ್ ಇದೆ. ಈಗ ನಾವು ಸದ್ಯಕ್ಕೆ ಒಂದೇ ಕಡೆ ಮಾಡ್ತಾ ಇದ್ದೇವೆ. ಕೊರೋನಾ ಟೈಮಲ್ಲಿ ಒಂದು ಎರಡು ಕಡೆ ಬೇರೆ ಕಡೆ ನಾವು ಪಸರಿಸಿ ಮಾಡೋಕ್ಕಂತ ಜನಗಳ ಮನೆಯಲ್ಲಿ ಹೊರಗೆ ಬರಲಿಕ್ಕೆ ಆಗದ ಟೈಮಲ್ಲಿ ಅವರ ಮನೆಗೆ ಡೆಲಿವರಿ ಕೊಟ್ಟದ್ದಿದೆ. ಹಾಗೆ ನಾವು ಆ ಪ್ಲೇಸಸ್ ಚೇಂಜ್ ಮಾಡಿದ್ದಿದೆ, ಕದ್ರಿಯ ಅಂಗಣದಲ್ಲಿ ಒಂದು ಸರ್ತಿ ಮಾಡಿದ್ದೆವು, ಹೀಗೆ ಬೇರೆ ಒಂದು 2-3 ಕಡೆ ಮಾಡಿದ್ದಿದೆ. ಈಗ ಇಲ್ಲಿ ಬರುವಂತಹ ಉತ್ಪನ್ನಗಳು ಸಾವಯವ ಅಂತ ನೀವು ಹೇಗೆ ದೃಢೀಕರಣ ಮಾಡುವಂತ? ಸಾವಯವ ತರಕಾರಿ ಹಣ್ಣಿಗೆ ಸ್ಪೆಸಿಫಿಕ್ ನಮ್ಮಲ್ಲಿ ಒಂದು ಟೀಮ್ ಇದೆ. ಯಾರೊಬ್ಬ ಸಾವಯವ ಕೃಷಿಕ ನಮ್ಮಲ್ಲಿ ಬಂದು ಸೇಲ್ ಮಾಡ್ತಾನೆ ಅವನಿಗೆ ಅದರಲ್ಲಿ ಆಸಕ್ತಿ ಉಂಟಂದ್ರೆ ನಾವು ಅವನ ಮನೆಗೆ ಫಸ್ಟ್ ಹೋಗಿ ನೋಡ್ತೇವೆ. ಅದು ಸರ್ಪ್ರೈಸ್ ವಿಸಿಟ್ ಇರ್ತಾರೆ ಹೆಚ್ಚಾಗಿ. ಅವನು ಯಾವ ರೀತಿ ಅದನ್ನು ಬೆಳೀತಾನೆ ಅಂತ ಅದನ್ನು ನಾವು ಫಸ್ಟ್ ಗಮನಿಸ್ತೇವೆ. ಮತ್ತು ಅಲ್ಲಿ ಸುತ್ತಮುತ್ತದಲ್ಲಿ ವಾತಾವರಣ ನೋಡ್ತೇವೆ, ಅಲ್ಲಿ ಪಕ್ಕದ ನೇಬರ್ಸನ್ನು ವಿಚಾರಿಸ್ಕೊಳ್ಳಿ ಬೀಳ್ತೇವೆ. ನಾವು ಅದನ್ನು ಟೋಟಲ್ ನಮ್ದು ವಿ ಎನ್ಶೂರ್ ದ್ಯಾಟ್ ಅದು ಸಾವಯವ ಅಂತ ನಾವು ಎನ್ಶೂರ್ ಮಾಡಿಕೊಳ್ತೇವೆ ಫಸ್ಟ್. ಅದು ಸೊ ಅದು ಅದಾದ ತದನಂತರ ಒಮ್ಮೆ ಅವನು ನಮಗೆ ನಮ್ಮ ಇದಕ್ಕೆ ಸೇರಿದ ನಂತರ ಅನಂತರ ರಿಪೀಟ್ ಆಗಿ ನಾವು ಪುನಃ 2-3 ಸರ್ತಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವನ ಸಾವಯವ ರೀತಿಯಲ್ಲೇ ಗೊಬ್ಬರ ಹಾಕ್ತಾನೆ, ಸಾವಯವ ವಸ್ತುಗಳನ್ನೇ ಬಳಸ್ತಾನೆ ಅಂತ ನಾವು ಅದನ್ನು ಖಾತ್ರಿ ಮಾಡ್ತೇವೆ. ಅದನಂತರ ಮಾತ್ರ ಅವನು ಎಂಟ್ರಿ ಕೊಡ್ತೇವೆ. ಹಾಗಾಗಿ ಸಾವಯವ ಅವನು ಸಾವಯವ ರೀತಿಯಲ್ಲೇ ತರಕಾರಿ ಬೆಳೆಸ್ತಾನೆ, ಸಾವಯವ ರೀತಿಯಲ್ಲೇ ಹಣ್ಣು ಬೆಳೆಸ್ತಾನೆ, ಅದು ನಾವು ಖಾತ್ರಿ ಮಾಡಿಕೊಳ್ತೇವೆ. ನಮ್ಮ ಟೀಮ್ ಅನ್ನೋದು ಮಾಡಿಯೇ ಮಾಡ್ತಾರೆ ಅದನ್ನು. ಈಗ ಇದರ ಜೊತೆ ಪೇಟೆಯಲ್ಲಿ ಮನೆ ಮಾಡಿ ಇರುವವರಿಗೆ ಈ ಸಾವಯವ ಕೃಷಿಯನ್ನ ಮಾಡುವ ನಿಟ್ಟಿನಲ್ಲಿ ನೀವು ಒತ್ತು ಕೊಡ್ತಾ ಇರುವಂಥದ್ದು, ಅವರನ್ನು ತೊಡಗಿಸಿಕೊಳ್ಳುವಂಥದ್ದು ಹೇಗೆ? ನಮ್ದದೇ ಇಲ್ಲಿ ಪೇಟೆಯಲ್ಲಿ ಈ ಜನಗಳು ಬಹಳ ನಾವು ನೋಡಿದ್ದು, ಈ ಜನಗಳು ಬೆಳಗ್ಗೆ ಆ 2-2.5 ಗಂಟೆ ಅವಧಿಯಲ್ಲಿ ಹೇಗೆ ಆ ತರಕಾರಿ ಹಣ್ಣುಗಳನ್ನ ಖರೀದಿ ಮಾಡಲಿಕ್ಕೆ ಹೇಗೆ ಮುಂದೆ ಮುಂದೆ ನುಗ್ಗಿ ಬರ್ತಾರೋ ಅವರಿಗೆ ನಾವು ಈ ಥರ ಮಾತಾಡಿದಾಗ ಅವರ ಮರೆ ಮನೆಯಲ್ಲಿ ಯಾಕೆ ಬೆಳಿಬಾರ್ದು ಅಂತ ಒಂದು ಆಸಕ್ತಿ ಮೂಡಿಸಲು ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ದೀವಿ. ನಾವು ಟು ಸಟನ್ ಎಕ್ಸ್ಟ್ ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಸೊ ನಾವು ಹೇಳಿದ್ದೆ ನೀವು ಈ ಥರ ಮಾಡೋದಕ್ಕೆ ನಿಮ್ಮ ಮನೆಗೆ ಬೇಕು ನಿಮ್ಮಲ್ಲಿ ಬೆಳೀರಿ ಅಂತ ನಾವು ಹೇಳಿಬಿಟ್ಟು ನಮ್ಮಲ್ಲಿ ಸಾವಯವ ರೀತಿಯಲ್ಲಿ ತಯಾರು ಮಾಡಿದ ಬೀಜಗಳಿದ್ದಾವೆ, ನಾಟ್ ಹೈಬ್ರಿಡ್. ನಮ್ಮ ಈ ಊರಿನ ತಳಿಗಳೇ ಬೇಕಾದಷ್ಟು ನಮ್ಮಲ್ಲಿ ಆ ಥರ ಮಾಡೋದು 2-3 ನಮ್ಮಲ್ಲಿ ಕೃಷಿಕರಿದ್ದಾರೆ. ಆ ಬೀಜವನ್ನು ಅವರಿಗೆ ಪ್ರೊವೈಡ್ ಮಾಡಿ ಟ್ರೈನಿಂಗ್ ಕೊಡ್ತೇವೆ ನಾವು. ಅವರ ಮನೆಯಲ್ಲಿ ಒಂದಷ್ಟು ಜನ ಸೇರಿಸಿದ್ರೆ ಅವರ ಮನೇಲಿ ಟ್ರೈನಿಂಗ್ ಕೊಡ್ತೇವೆ. ಈ ಬೀಜಗಳನ್ನು ಉಪಯೋಗಿಸಿ ಹೇಗೆ ನೀವು ತರಕಾರಿ ಬೆಳಿಬೋದು, ಅದಕ್ಕೆ ಯಾವ ಥರ ಸಾವಯವ ಗೊಬ್ಬರ ಪ್ರಿಪೇರ್ ಮಾಡ್ಬೋದು ಮನೆಯ ವೇಸ್ಟಿಂದಲೇ, ಅಗತ್ಯ ಬಿದ್ದಲ್ಲಿ ಹೊರಗಡೆ ಸಾವಯವ ಗೊಬ್ಬರ ಎಲ್ಲಿ ಅವೈಲೇಬಲ್ ಇದೆ, ಮತ್ತು ಅದಕ್ಕೆ ಕ್ರಿಮಿ ಕೀಟಗಳ ಬಾಧೆಯಿಂದ ಹೇಗೆ ನೀವು ಅದನ್ನು ಹೊರಗೆ ಬರ್ಬೋದು, ಇದೆಲ್ಲ ಪ್ರಿವೆಂಟಿವಾಗಿ ವರ್ಕ್ ಮಾಡುವಂಥದ್ದು ನಮ್ಮಲ್ಲಿ. ಅದಕ್ಕೆ ನೆಕ್ಸ್ಟ್ ಹಾಕುವಂಥದ್ದು ಸಹ ಇದೆ, ಬಟ್ ಪ್ರಿವೆಂಟಿವಾಗಿ ಅದನ್ನು ಹೇಗೆ ಕ್ರಿಮಿ ಕೀಟಗಳು ಬಾರದಾಗ ಹೇಗೆ ಮಾಡ್ಬೋದು ಅದು ಸಹ ನಾವು ಕಂಪ್ಲೀಟ್ ಟ್ರೈನ್ ಅಪ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಮಟ್ಟಿನಲ್ಲಿ ಒಂದು ಸಾವಯವ ಕೃಷಿಯನ್ನ ಪೇಟೆಯಲ್ಲೂ ಮಾಡಬಹುದು ಅಂತ. ಖಂಡಿತ ಸಾಧ್ಯ ಉಂಟು. ಅವರಿಗೆ ಮನೆಗೆ ಬೇಕಾದ ಸ್ವಲ್ಪ ತರಕಾರಿ, ಅವರ ಮನೆಯ ದೇವರಿಗೆ ಇಡುವಷ್ಟು ಬೇಕಾದ ಹೂ, ಅದನ್ನು ಅವರು ಖಂಡಿತ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಅಪಾರ್ಟ್ಮೆಂಟಲ್ಲಿ ಸಹ ನಾವು ಮಾಡಿ ತೋರಿಸಿದ್ದೇವೆ, ಮಾಡಿದವರು ಮಾಡಲಿಕ್ಕೆ ಖಂಡಿತ ಆಗ್ತದೆ ಅದು. ಇದಕ್ಕೆ ಜನರು ಒಳ್ಳೆಯ ರೀತಿಯಲ್ಲಿ ಇದನ್ನು ಬಹಳ ಸಕಾರಾತ್ಮಕವಾಗಿ ತಗೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಅನುಭವದ ಪ್ರಕಾರ ಸಾಧಾರಣ ಒಂದು 1,500-4,000 ಜನಕ್ಕೆ ನಾವು ತಲುಪಿದ್ದೇವೆ. ನಾವೊಂದು 83 ಇಂಥ ಒಂದು ಮನೆಗಳಿಗೆ ಕಾರ್ಯಕ್ರಮ ಮಾಡಿದ್ದೇವೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಸಾವಯವ ಇದು ಮನೆ ಮನೆಯಲ್ಲಿ ಕೃಷಿ ಕ್ರಾಂತಿ ಅಂತೇಳಿ. ಸಾಧಾರಣ 4,500 ಮಿಕ್ಕಿ ಜನಗಳು ಇದಕ್ಕೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ. 83 ಕಡೆ ಮಾಡಿದ ಕಾರ್ಯಕ್ರಮದಲ್ಲಿ ಒಂದು 14 ಕಾರ್ಯಕ್ರಮದಕ್ಕೆ ಉದ್ಯಾವಣೆ ಸಹಯೋಗ ಇತ್ತು. ಜನಗಳು ಬಹಳ ಪಾಸಿಟಿವ್ ಆಗಿ ಬಹಳ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನನಗೆ ಬಹಳ ಖಚಿತ ಕನಿಷ್ಠ ಒಂದು 75-80% ಜನಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಈಗ. ಅದು ಬಹಳ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬಹುದು ಅಂತ? ಖಂಡಿತ. ಯಾಕೆಂತ ಹೇಳಿದ್ರೆ ಜನಗಳಿಗೆ ಕ್ಲಿಯರ್ ಆಗಿ ಮನದಟ್ಟಾಗಿದೆ. ಈಗಿನ ಈ ಮಾರಕ ರೋಗಗಳಿಗೆ ಕಾರಣ ಅಥವಾ ಹೊಸ ಹೊಸ ರೋಗಗಳಿಗೆ ಕಾರಣ ನಮ್ಮಲ್ಲಿರುವ ಈ ಇಮ್ಯುನಿಟಿ. ಅದು ಕಡಿಮೆ ಕಡಿಮೆ ಆಗ್ತಾ ಇರೋದು. ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ಕಾರಣ ನಾವು ತಗೊಳ್ಳುವ ಆಹಾರ ಮತ್ತು ಸೇವಿಸುವ ನೀರಿರಲಿ ಅಥವಾ ಗಾಳಿ ಇರಲಿ, ಇದನ್ನು ನಾವು ಇದು ವಿಷ ಮುಕ್ತ ಮಾಡಲಿಕ್ಕಾದರೆ ನಮ್ಮ ಇಮ್ಯುನಿಟಿ, ನಮ್ಮಲ್ಲಿ ಏನು ಶಕ್ತಿ ಇದೆ, ಇದು ರೋಗ ನಿರೋಧ ಶಕ್ತಿ ಇದೆ, ನಾವು ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರಯತ್ನ, ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂತ ಹೇಳಿದರೆ ನಾವು ವಿಷಮುಕ್ತ ಬಟ್ಟಲಿರಬೇಕು, ವಿಷಮುಕ್ತ ಆಹಾರ ತಗೊಳ್ಬೇಕು. ಅದು ಸಾಧ್ಯ ಓನ್ಲಿ ನಾವು ಈ ಸಾವಯವ ಬೆಳೆಯಿಂದ, ನಾವು ಉಪಯೋಗಿಸುವ ತರಕಾರಿ ಮತ್ತು ಹಣ್ಣುಗಳು ಸಾವಯವ ರೀತಿಯಲ್ಲಿ ಬೆಳೆದದ್ದಾದರೆ ಆ ಎಕ್ಸ್ಟೆಂಡ್ ತನಕ ನಾವು ವಿಷ ತಗೊಂಡು ಕಡಿಮೆ ಆಗ್ತಾ